ದೇಶೀಯ ರಸಗೊಬ್ಬರ ಉತ್ಪಾದನೆಗೆ ಒತ್ತು, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಗ್ರಾಮ ವಾಸ್ತವ್ಯಕ್ಕೆ ಇದೇ 16ರಂದು ಮುಖ್ಯಮಂತ್ರಿ ಚಾಲನೆ. ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಸಾಂಸ್ಕೃತಿಕ ನಗರಿ ಸಜ್ಜು. ಮತ್ತು ನಾಡಿನಾದ್ಯಂತ ಸಡಗರ ಸಂಭ್ರಮದ ಆಯುಧ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ತಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022ರ ಮೇ ತಿಂಗಳ 31ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಹಕಾರಿ ತತ್ವದ ಬಗ್ಗೆ ವಿಚಾರಗಳನ್ನು ಉಲ್ಲೇಖ ಮಾಡುತ್ತಿದ್ದರೆ, ಬೆಂಗಳೂರಿನ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದಲ್ಲಿ ಸಲಹೆಗಾರರಾಗಿರುವ ಪಿ ರುದ್ರಪ್ಪ ಅವರು. ದೇಶದಲ್ಲಿ ರಾಜ್ಯದಲ್ಲಿ ಸಹಕಾರಿ ತತ್ವ ಹೇಗೆ ಬಂತು, ಹೇಗೆ ಬೆಳೀತಾ ಸಾಗಿತು, ಸಮಾಜದ ಹಿತಕ್ಕೆ ಸಹಕಾರಿ ತತ್ವ ಹೇಗೆ ಸಹಕಾರಿ ಅಂತ ಅನ್ಕೊಂಡು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ, ಈ ನಿಟ್ಟಿನಲ್ಲಿ ರಾಜ್ಯ ಸಹಕಾರ ಮಹಾಮಂಡಳ ಮತ್ತು ಇತರೆ ಸಂಸ್ಥೆಗಳ ಚಟುವಟಿಕೆಗಳು, ಕಾರ್ಯಕ್ರಮಗಳು ಏನೇನು ಅನ್ಕೊಂಡು ಉಲ್ಲೇಖ ಮಾಡ್ತಿದ್ದಾರೆ. ರುದ್ರಪ್ಪನವರೇ, ನಮಸ್ಕಾರ. ಥ್ಯಾಂಕ್ ಯು ಸರ್. ಹೇಳಿ, ಸಹಕಾರಿ ತತ್ವದ ಬಗ್ಗೆ ತಮ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ರಾಷ್ಟ್ರದ ಸಹಕಾರಿ ಚಳುವಳಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಸರು ಗಳಿಸಿರುವಂತಹ ಚಳುವಳಿಯಾಗಿದೆ. ನಮ್ಮ ರಾಷ್ಟ್ರದ ಸಹಕಾರಿ ಚಳುವಳಿಗೆ 117 ವರ್ಷಗಳ ಭವ್ಯ ಇತಿಹಾಸ ಇದೆ. 1904ರಲ್ಲಿ ಈ ಸಹಕಾರಿ ಚಳುವಳಿ ಅಧಿಕೃತವಾಗಿ ಆರಂಭವಾಯಿತು ಅನ್ನುವಂತ ದಾಖಲೆಗಳು ನಮ್ಮಲ್ಲಿ ಸಿಗ್ತವೆ. ಮೂಲಭೂತವಾಗಿ ರೈತರ, ಸಮಾಜದ ಅಬಲ ವರ್ಗದವರ ಆರ್ಥಿಕ ಬೆಳವಣಿಗೆಗಾಗಿ ಸಹಕಾರಿ ಚಳುವಳಿ ಆರಂಭವಾಯಿತು ಅನ್ನುವುದು ಎಲ್ಲರ ಕಲ್ಪನೆಗೆ ಬಂದಿದೆ. 1904ರಲ್ಲಿ ಪಂಜಾಬಿನ ರೈತರು ಅವರ ಅಗತ್ಯವಾದಂತಹ ಸಾಲ ಸೌಲಭ್ಯಗಳು ದೊರಕದೇ ಇದ್ದರಿಂದ ದೊಡ್ಡ ಚಳುವಳಿ ಮಾಡಿದ್ರಂತೆ. ಆ ಚಳುವಳಿಯನ್ನ ಹತ್ತಿಕ್ಕೋದಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ, ಬ್ರಿಟಿಷ್ನಲ್ಲಿ ರಾಬರ್ಟ್ ಓವೆನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಈ ಸಹಕಾರ ತತ್ವದ ಒಂದು ಕಲ್ಪನೆಯನ್ನ ಬಿತ್ತಿದ್ದರನ್ನ ಗಮನಿಸಿ ಅದೇ ರೀತಿಯಲ್ಲಿ ಭಾರತದಲ್ಲೂ ಮಾಡಲಿಕ್ಕೆ ಸಾಧ್ಯವೇ ಅನ್ನುವ ಒಂದು ಪ್ರಯೋಗವನ್ನು ಮಾಡಲಿಕ್ಕಾಗಿ ಪಂಜಾಬಿನಲ್ಲಿ ಈ ಸಹಕಾರಿ ಚಳುವಳಿಯನ್ನು ಆರಂಭ ಮಾಡಿದ್ರಂತೆ. ಆ ಆರಂಭಕ್ಕೆ ಇಂಗ್ಲೆಂಡಿನ ಪಾರ್ಲಿಮೆಂಟ್ನಲ್ಲಿ ಈ ಸಹಕಾರಿ ಕಾಯ್ದೆಯನ್ನು ಕೂಡ ಜಾರಿಗೊಳಿಸಿದ್ದಾರೆ. 1904ರಲ್ಲಿ ಈ ಕಾಯ್ದೆ ಜಾರಿಗೆ ಬಂದಿದೆ. ಅವತ್ತಿನಿಂದ ಇವತ್ತಿನವರೆಗೆ 117 ವರ್ಷಗಳ ಕಾಲ ಸಹಕಾರಿ ಚಳುವಳಿ ರಾಷ್ಟ್ರದಾದ್ಯಂತ ಬೆಳೆದು ಬಂದಿದೆ. ಇದು ಒಂದು ಆರ್ಥಿಕ ಚಟುವಟಿಕೆ, ಆರ್ಥಿಕ ಘಟಕ ಆಗಿರೋದ್ರಿಂದ ಈ 117 ವರ್ಷಗಳ ಕಾಲ ರಾಷ್ಟ್ರದ ಅರ್ಥವ್ಯವಸ್ಥೆಯ ಮೇಲೆ ಅದ್ಭುತವಾದಂತಹ ಪರಿಣಾಮವನ್ನ ಬೀರ್ಕೊಂಡು ಬಂದಿದೆ. ಮೂಲ ಉದ್ದೇಶ ನಾನು ಹೇಳ್ತಾ ಇದ್ದೆ, ರೈತರ, ರೈತ ಕಾರ್ಮಿಕರ, ಬಡವರ, ಅಬಲರ, ಪರಿಶಿಷ್ಟ ಜಾತಿ ಪಂಗಡದವರ, ಅಲ್ಪಸಂಖ್ಯಾತರ ಆರ್ಥಿಕ ಬಲವರ್ಧನೆಗಾಗಿ ಸಾಕೊಂಡು ಬಂದಿದೆ. ಇವತ್ತಿನ ದಿವಸ ಇಡೀ ರಾಷ್ಟ್ರದಲ್ಲಿ 8 ಲಕ್ಷ ಸಹಕಾರ ಸಂಸ್ಥೆಗಳು ನೋಂದಣಿಯಾಗಿವೆ. 29 ಕೋಟಿ ಸದಸ್ಯರಿದ್ದಾರೆ. ಇಡೀ ಪ್ರಪಂಚದಲ್ಲಿ 130 ರಾಷ್ಟ್ರಗಳಲ್ಲಿ ಸಹಕಾರಿ ಚಳವಳಿ ಜಾರಿಯಲ್ಲಿದೆ. ಈ 130 ರಾಷ್ಟ್ರಗಳಲ್ಲಿ ಸುಮಾರು 82 ಕೋಟಿ ಸದಸ್ಯರಿದ್ದಾರೆ ಅಂತ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಭಾರತದಲ್ಲೇ ಇದ್ದಾರೆ. ನಮ್ಮ ರಾಷ್ಟ್ರದ ಜನ ಜೀವನದ ಮೇಲೆ ಸಹಕಾರ ಕ್ಷೇತ್ರ ಅಪಾರವಾದಂತಹ ಪರಿಣಾಮ ಬೀರಿದೆ. ನಮ್ಮ ಬದುಕಿನ ಎಲ್ಲ ಪ್ರಕಾರಗಳನ್ನು ಆವರಿಸಿಕೊಂಡಿದೆ. ಹೇಳೋದಾದ್ರೆ ಹಾವು ಹಿಡಿಯುವವರ ಸಹಕಾರ ಸಂಘ ಅನ್ನುವುದು ಕೂಡ ನಮ್ಮಲ್ಲಿ ಕಾಣಿಸ್ತಿದೆ. ಅತ್ಯಂತ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಸಣ್ಣ ರೈತನಿಗೆ, ಒಬ್ಬ ಸಣ್ಣ ಕಾರ್ಮಿಕನಿಗೆ ಅತ್ಯಂತ ಅಗತ್ಯವಾದಂತ ಒಂದು ಚಮ್ಮಾರರು, ಕಮ್ಮಾರರು, ಬಡಗಿ, ಕುಂಬಾರ, ಈ ಎಲ್ಲರ ಬದುಕನ್ನ ಸಹನೀಯವನ್ನಾಗಿ ಮಾಡುವಂತ ಒಂದು ಬೃಹತ್ ಚಳುವಳಿಯಾಗಿ ಇವತ್ತು ಸಹಕಾರಿ ಕ್ಷೇತ್ರ ಬೆಳ್ಕೊಂಡು ಬಂದಿದೆ. ರಾಷ್ಟ್ರದ ಅರ್ಥ ವ್ಯವಸ್ಥೆಯ ಮೇಲೆ ಈ ಸಹಕಾರಿ ಚಳುವಳಿ ಮಹತ್ವದ ಪರಿಣಾಮವನ್ನು ಬೀರಿದೆ. ಇದು 13 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರ ಬಂಡವಾಳವನ್ನು ನಡೆಸಿ ಇಟ್ಕೊಂಡಿದೆ. 8 ಲಕ್ಷ ಕೋಟಿ ರೂಪಾಯಿಗಳ ಠೇವಣಿಗಳನ್ನು ಹೊಂದಿದೆ ಸಹಕಾರಿ ಕ್ಷೇತ್ರದಲ್ಲಿ. ನಮ್ಮ ರಾಷ್ಟ್ರದಲ್ಲಿ 1524 ಪಟ್ಟಣ ಸಹಕಾರಿ ಬ್ಯಾಂಕುಗಳಿದ್ದಾವೆ. ಈ ಬ್ಯಾಂಕುಗಳು ರಾಷ್ಟ್ರದ ಅರ್ಥವ್ಯವಸ್ಥೆ ಮೇಲೆ ಮಹಾನ್ ಪರಿಣಾಮವನ್ನು ಬೀರ್ತಾ ಇದ್ದಾವೆ. 5 ಲಕ್ಷ ಕೋಟಿ ರೂಪಾಯಿಗಳ ಠೇವಣಿಯನ್ನ ಈ ಬ್ಯಾಂಕುಗಳು ಹೊಂದಿವೆ. ಕೃಷಿ ಉತ್ಪಾದನೆಯಲ್ಲಿ ಮಹತ್ತರವಾದ ಪಾತ್ರವನ್ನು ಸಹಕಾರಿ ಚಳವಳಿ ನಡೆಸ್ತಾ ಇದೆ. ರೈತರ ವಿಶೇಷವಾಗಿ ಹಾಲು ಉತ್ಪಾದಕರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮ ಪಡಿಸುವುದರಲ್ಲಿ ಸಹಕಾರ ಚಳವಳಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಕೇವಲ 6 ವರ್ಷಗಳ ಹಿಂದೆ ಇಡೀ ಪ್ರಪಂಚದಲ್ಲಿ ಅಧಿಕ ಹಾಲನ್ನು ಉತ್ಪಾದನೆ ಮಾಡುವಂತಹ ರಾಷ್ಟ್ರ ಅಮೆರಿಕ ಆಗಿತ್ತು. ಈಗ 6 ವರ್ಷಗಳಿಂದ ಈಚೆಗೆ ಇಡೀ ಪ್ರಪಂಚದಲ್ಲಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವಂತಹ ರಾಷ್ಟ್ರ ಭಾರತ ಆಗಿದೆ. ಅಷ್ಟೇ ಅಲ್ಲ, ಗುಜರಾತ್ ಇಡೀ ರಾಷ್ಟ್ರದಲ್ಲಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವಂತಹ ರಾಜ್ಯವಾಗಿದ್ರೆ ಕರ್ನಾಟಕ 2ನೇ ರಾಜ್ಯವಾಗಿದೆ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡೋದ್ರಲ್ಲಿ. ನಮ್ಮ ರಾಜ್ಯದಲ್ಲಿ ಪ್ರತಿದಿನ ಸುಮಾರು 90 ಲಕ್ಷ ಲೀಟರ್ ಹಾಲನ್ನ ಈ ಸಹಕಾರ ಸಂಘ ಸಂಸ್ಥೆಗಳು ಸಂಗ್ರಹ ಮಾಡ್ತವೆ ರೈತರಿಂದ. 22 ಲಕ್ಷ ರೈತ ಕುಟುಂಬಗಳು ಈ ಸಹಕಾರಿ ಹಾಲು ಉತ್ಪಾದನೆಯ ವ್ಯವಹಾರದಲ್ಲಿ ನಿರತವಾಗಿವೆ. ನಮ್ಮ ರಾಜ್ಯದಲ್ಲಿ ಸುಮಾರು 44,000 ಸಹಕಾರಿ ಸಂಘ ಸಂಸ್ಥೆಗಳು ನೋಂದಣಿಯಾಗಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಕ್ರೀಡಾ ಸಹಕಾರಿ ಸಂಘ ಕೂಡ ಇದೆ. ಆ ಕ್ರೀಡಾ ಸಹಕಾರಿ ಸಂಘದಲ್ಲಿ ಅಧ್ಯಯನ ಮಾಡಿದಂತವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನ ಗಳಿಸಿಕೊಂಡಿರೋರಿದ್ದಾರೆ. ಹಾಗೆ ನಮ್ಮ ರಾಜ್ಯದಲ್ಲಿ ಅನೇಕ ಸಹಕಾರಿ ಆಸ್ಪತ್ರೆಗಳಿದ್ದಾವೆ, ಹಾಗೆ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಹಾಗೆ ವಿದ್ಯುತ್ ಖರೀದಿಸಿ ವಿದ್ಯುತ್ ಅನ್ನು ವಿತರಣೆ ಮಾಡುವಂತಹದಿದ್ದಾವೆ. ಹೀಗೆ ಹಲವಾರು ವಿಧದ ಸಹಕಾರಿ ಸಂಘ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಕೂಡ ಇದ್ದಾವೆ. ನಮ್ಮ ರಾಜ್ಯದ 44 ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ 2,42,00,000 ಸದಸ್ಯರಿದ್ದಾರೆ. ಇದೊಂದು ಬೃಹತ್ ಚಳವಳಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಬೆಳೆದಿದೆ. ಇಡೀ ರಾಷ್ಟ್ರದ ಅಂಕಿ ಅಂಶಗಳನ್ನು ತೆಗೆದುಕೊಂಡ್ರೆ ಗುಜರಾತ್ 1ನೇ ಸ್ಥಾನದಲ್ಲೂ, ಮಹಾರಾಷ್ಟ್ರ 2ನೇ ಸ್ಥಾನದಲ್ಲೂ, ಕರ್ನಾಟಕ 3ನೇ ಸ್ಥಾನದಲ್ಲೂ ಇದೆ ಅಂತ ಹೇಳ್ತಾರೆ. ಆದ್ರೆ ಯಾರೂ ಇದನ್ನ ಮೌಲ್ಯಮಾಪನ ಮಾಡಿಲ್ಲ. ನನಗಾದ್ರೂ ಅನ್ಸುತ್ತೆ ಮೌಲ್ಯಮಾಪನ ಮಾಡಿದ್ರೆ ಇತ್ತೀಚಿನ ವರ್ಷಗಳಲ್ಲಿ ಸಹಕಾರಿ ಚಳವಳಿ ಕರ್ನಾಟಕದಲ್ಲಿ ಏನು ದಾಪುಗಾಲಿಟ್ಕೊಂಡು ಮುನ್ನಡೀತಾ ಇದೆ, ಬಹುಶಃ ಕರ್ನಾಟಕ 1ನೇ ಸ್ಥಾನಕ್ಕೆ ಬಂದರೂ ಬರಬಹುದು ಅನ್ನುವಂತ ವಿಶ್ವಾಸ ನನಗಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 5,000 ರೈತರಿಗಾಗಿಯೇ ಇರುವಂತಹ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಈ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ 20 ಲಕ್ಷಕ್ಕೂ ಹೆಚ್ಚು ಕೃಷಿ ಕುಟುಂಬಗಳು ಸದಸ್ಯತ್ವವನ್ನು ಪಡ್ಕೊಂಡಿವೆ. ಕಳೆದ ವರ್ಷ 17,000 ಕೋಟಿ ರೂಪಾಯಿಗಳ ಕೃಷಿ ಸಾಲವನ್ನ ಈ ಸಹಕಾರಿ ಸಂಘ ಸಂಸ್ಥೆಗಳು ಹಂಚಿದವು ರೈತರಿಗಾಗಿ. ಈ ವರ್ಷ 20,000 ಕೋಟಿ ರೂಪಾಯಿಗಳ ಕೃಷಿ ಸಾಲವನ್ನ ನೀಡಬೇಕು ಅನ್ನುವಂತ ಗುರಿಯನ್ನ ಸಹಕಾರ ಸಂಸ್ಥೆಗಳಿಗೆ ಸರ್ಕಾರ ಕೊಟ್ಟಿದೆ. ಖಂಡಿತ ಅಷ್ಟನ್ನು ಹಂಚುವಂತ ವ್ಯವಸ್ಥೆ ಸಹಕಾರ ಕ್ಷೇತ್ರದಲ್ಲಿ ಇದೆ. ಕೃಷಿಯನ್ನ ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಹಾಲು ಉತ್ಪಾದನೆಯಲ್ಲಿ 16,000 ಹಾಲು ಉತ್ಪಾದಕ ಸಹಕಾರಿ ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ. ಇದರಲ್ಲಿ ಸುಮಾರು 800 ಹಾಲು ಉತ್ಪಾದಕ ಸಹಕಾರಿ ಸಂಸ್ಥೆಗಳನ್ನ ಮಹಿಳೆಯರೇ ನಡೆಸ್ತಾ ಇದ್ದಾರೆ. 90 ಲಕ್ಷ ಲೀಟರ್ ಹಾಲನ್ನ ಪ್ರತಿ ದಿವಸ ರೈತರು ಈ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ತಂದುಕೊಡ್ತಾರೆ. ಅಷ್ಟು ಹಾಲನ್ನ ಬೆಂಗಳೂರಿನ KMFಗೆ ಈ ಸಂಘಗಳು ತಲುಪಿಸ್ತವೆ. 100,000-100,000 ವೈವಿಧ್ಯಮಯ ಚಟುವಟಿಕೆಗಳನ್ನ KMF ನಡೆಸ್ತಾ ಇವತ್ತು 16,000 ಕೋಟಿ ರೂಪಾಯಿಗಳ ವ್ಯವಹಾರ ಬಂಡವಾಳವನ್ನು ಇಟ್ಟುಕೊಂಡು KMF ಕೆಲಸವನ್ನು ಮಾಡ್ತಾ ಇದೆ. ನಂತರದಲ್ಲಿ 263 ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇವೆ. ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಅತ್ಯಂತ ಸ್ವಾತಂತ್ರ್ಯ ಸ್ವಾವಲಂಬಿ ಘಟಕಗಳಾಗಿ ಕೆಲಸ ಮಾಡ್ತಾ ಇವೆ. 60,000 ಕೋಟಿ ರೂಪಾಯಿಗಳ ಸಾಲವನ್ನ ಅವು ಕೊಡ್ತಾ ಇವೆ. ಸುಮಾರು 40,000 ಕೋಟಿ ರೂಪಾಯಿಗಳ ಠೇವಣಿಯನ್ನ ಈ ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಇರಿಸಿಕೊಂಡಿವೆ. ನಮ್ಮ ರಾಜ್ಯದ ಅರ್ಥವ್ಯವಸ್ಥೆಯ ಮೇಲೆ ವಿಶೇಷವಾದಂತಹ ಧನಾತ್ಮಕ ಪರಿಣಾಮವನ್ನ ಬೀಳ್ತಾ ಇವೆ. ಇವತ್ತಿನ ದಿವಸ ಈ ಕೃಷಿ ಪತ್ತಿನ ಸಹಕಾರ ಸಂಘಗಳು 5,000 ಇದೆ ಅಂತ ಹೇಳಿದ್ರೆ, ಭಾರತದಲ್ಲೇ ಮೊಟ್ಟ ಮೊದಲ ಕೃಷಿ ಪತ್ತಿನ ಸಹಕಾರ ಸಂಘ ಆರಂಭವಾದ್ದು ಕರ್ನಾಟಕದ ಗದಗ್ ಜಿಲ್ಲೆಯ ಕನಗಿನಹಾಳ ಅನ್ನುವಂತ ಒಂದು ಗ್ರಾಮದಲ್ಲಿ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ ಅನ್ನುವಂತ ಒಬ್ಬ ರೈತರು ಒಂದು ಸಹಕಾರ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಅದು ರೈತರ ಕೃಷಿ ಸಹಕಾರ ಸಂಘವನ್ನ ಪ್ರಾರ್ಥನೆ ಮಾಡ್ತಾರೆ. ಅದು ಇಡೀ ರಾಷ್ಟ್ರಕ್ಕೆ ಪ್ರಥಮ ಸಂಘವಾಗಿರ್ತೈತೆ. ಇವತ್ತು ಕೂಡ ಆ ಸಂಘ 117 ವರ್ಷಗಳ ತರುವಾಯ 1905 ಮೇ 8 ತಾರೀಕು ಅದು ಆರಂಭವಾಗ್ತದೆ. ಇವತ್ತು ಕೂಡ ಆ ಸಂಘ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಪಟ್ಟಣ ಸಹಕಾರಿ ಬ್ಯಾಂಕುಗಳಲ್ಲಿ ಮೊದಲ ಪಟ್ಟಣ ಸಹಕಾರಿ ಬ್ಯಾಂಕು ಬೆಂಗಳೂರಿನಲ್ಲಿ ಆರಂಭವಾದಂತಹ ದಾಖಲೆ ಇದೆ. ಹೀಗೆ ಸಹಕಾರಿ ಕ್ಷೇತ್ರದಲ್ಲಿ ಅನೇಕ ದಾಖಲೆಗಳನ್ನ ಕರ್ನಾಟಕ ಸೃಷ್ಟಿ ಮಾಡಿದೆ. ಇವತ್ತು ಅನೇಕ ಹೊಸ ಯೋಜನೆಗಳನ್ನ ರೂಪಿಸ್ತಾ ಇದೆ. ನಮ್ಮಲ್ಲಿ ಇದು ಹೆಚ್ಚು ಹೆಚ್ಚು ಆಸ್ಪತ್ರೆಗಳಾಗಬೇಕು, ಹೆಚ್ಚು ಹೆಚ್ಚು ಶಿಕ್ಷಣ ಸಂಸ್ಥೆಗಳಾಗಬೇಕು ಅನ್ನುವುದು ಎಲ್ಲರ ಆಶಯವಾಗಿದೆ. ಒಂದು ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ ಬಡತನ ನಿವಾರಣೆ, ಉದ್ಯೋಗ ಸೃಷ್ಟಿ, ಇದನ್ನ ಮಾಡತಕ್ಕಂಥದ್ದು ಸಹಕಾರ ಕ್ಷೇತ್ರದ ಮೂಲ ಉದ್ದೇಶ. ಆ ಬಡತನ ನಿವಾರಣೆಯಲ್ಲಿ ಬಹುಮಟ್ಟಿಗೆ ಯಶಸ್ವಿಯಾಗಿದೆ ಸಹಕಾರ ಕ್ಷೇತ್ರ. ಇನ್ನು ಉದ್ಯೋಗ ಸೃಷ್ಟಿ, ನಮ್ಮ ರಾಜ್ಯದಲ್ಲಿ ಸುಮಾರು 400,000 ಉದ್ಯೋಗಗಳನ್ನ ಸೃಷ್ಟಿ ಮಾಡಿದೆ ಸಹಕಾರಿ ಚಳುವಳಿ. ಈ ನಮ್ಮ ರಾಜ್ಯದ ಸುಮಾರು 1.5 ಲಕ್ಷ ರೂಪಾಯಿಗಳ ಬಜೆಟ್ ಏನಿದೆ, ಆರ್ಥಿಕ ವ್ಯವಸ್ಥೆ ಏನಿದೆ, ಇದಕ್ಕೆ ನಮ್ಮ ಸಹಕಾರಿ ಕ್ಷೇತ್ರ ಅತ್ಯಂತ ಪ್ರಬಲವಾದಂತಹ ಬೆಂಬಲವನ್ನು ನೀಡ್ತಾ ಬಂದಿದೆ. ನಮ್ಮ ರಾಜ್ಯದ ಸಹಕಾರಿ ಕ್ಷೇತ್ರ 1,40,000 ರೂಪಾಯಿಗಳ ವ್ಯವಹಾರ ಬಂಡವಾಳವನ್ನ ಇಟ್ಕೊಂಡಿದೆ. 70,000 ರೂಪಾಯಿಗಳ ಠೇವಣಿಗಳನ್ನ ಸಹಕಾರಿ ಕ್ಷೇತ್ರ ಕರ್ನಾಟಕದಲ್ಲಿ ಹೊಂದಿದೆ. ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ನಡೀತಾ ಇರತಕ್ಕಂತಹ ಈ ಸಹಕಾರಿ ಕ್ಷೇತ್ರ ಬಹಳಷ್ಟು ಆಸೆಗಳನ್ನ ಇರಿಸಿಕೊಂಡಿದೆ. ಕೊರೋನಾ ಸಂದರ್ಭದಲ್ಲಿ ಸಹಕಾರ ಕ್ಷೇತ್ರ ಸಾರ್ವಜನಿಕರಿಗೆ, ಕೊರೋನಾ ಪೀಡಿತರಿಗೆ ವಿಶೇಷವಾದಂತಹ ನೆರವನ್ನ ಕೊಟ್ಟಿದೆ. 53 ರೂಪಾಯಿಗಳನ್ನು ಸಂಗ್ರಹಿಸಿ ಮುಖ್ಯಮಂತ್ರಿಯವರ ಕೊರೋನಾ ಪರಿಹಾರ ನಿಧಿಗೆ ಸಹಕಾರ ಸಂಘ ಸಂಸ್ಥೆಗಳು ನೀಡಿದ್ವು. ಹಾಗೆಯೇ ಈ ಕೊರೋನಾದಲ್ಲಿ ನಿರತರಾಗಿದ್ದಂತ 42,000 ಮಹಿಳೆಯರಿಗೆ ಪ್ರತಿ ಮಹಿಳೆಗೆ 3,000 ರೂಪಾಯಿಗಳಂತೆ ಎಲ್ಲ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳ ಮೂಲಕ ನೆರವನ್ನ ಕೊಟ್ಟರು. ಹೀಗೆ ಸಹಕಾರಿ ಕ್ಷೇತ್ರ ಕೊರೋನಾ ವಿರುದ್ಧ ವಿಶೇಷವಾದಂತಹ ಹೋರಾಟವನ್ನು ಮಾಡಿ ಜನರ ನೆರವಿಗೆ ಬಂದಿದೆ. ಹೀಗಾಗಿ ನಮ್ಮ ರಾಜ್ಯದ 21 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳು, 1 ಅಪೆಕ್ಸ್ ಬ್ಯಾಂಕು, 5,000 ಕೃಷಿ ಉತ್ಪಾದಕ ಸಹಕಾರಿ ಸಂಘ ಸಂಸ್ಥೆಗಳು ಈ ವರ್ಷದಲ್ಲಿ 20,000 ರೂಪಾಯಿಗಳನ್ನ ರೈತರಿಗೆ ಸಾಲವಾಗಿ ನೀಡ್ತಾ ಇದ್ದಾರೆ. ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಕೃಷಿ ಉತ್ಪಾದನೆಗೆ ಸಾಲ ಅಷ್ಟೇ ಅಲ್ಲ, ಆ ಕೃಷಿ ಉತ್ಪನ್ನವನ್ನ ಮಾರಾಟ ಮಾಡುವಂತಹ ಸೌಲಭ್ಯ ಕೂಡ ರೈತರಿಗೆ ಅತ್ಯಂತ ಅಗತ್ಯವಾಗಿ ಬೇಕಾಗ್ತದೆ. ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮಾರಾಟ ಮಹಾಮಂಡಳ ಅಂತ ಇದೆ, ಮತ್ತು 179 ತಾಲ್ಲೂಕು ಮಾರಾಟ ಸಹಕಾರ ಸಂಘಗಳಿದ್ದಾವೆ. ರೈತರ ಉತ್ಪನ್ನವನ್ನ ಈ ಮಾರಾಟ ಸಹಕಾರಿ ಸಂಘಗಳ ಗೋದಾಮುಗಳಲ್ಲಿ ಇಟ್ಕೊಂಡು ಒಳ್ಳೆಯ ಬೆಲೆ ಬಂದಾಗ ಮಾರಾಟ ಮಾಡಿ ರೈತರಿಗೆ ಉತ್ತಮವಾದ ಬೆಲೆ ಸಿಗುವಂತಹ ಕೆಲಸವನ್ನ ಮಾಡ್ತವೆ. ಹಾಗೆ ರೂಪಾಂತರ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತವೆ. ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ನಮ್ಮ ರಾಜ್ಯದಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾವೆ. 28 ಸಹಕಾರಿ ಕ್ಷೇತ್ರದ ಸಕ್ಕರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಹಾಗೆ ಎಲ್ಲ ಕ್ಷೇತ್ರವನ್ನು ಆವರಿಸಿಕೊಂಡಿರತಕ್ಕಂತ ಈ ಸಹಕಾರಿ ಕ್ಷೇತ್ರ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಬೆಳೆಯಬೇಕಾದ್ರೆ ಸುಮಾರು 60-70 ವರ್ಷಗಳ ಹಿಂದೆ ನಮ್ಮ ರಾಷ್ಟ್ರದ ಪ್ರಥಮ ಪ್ರಧಾನಿ ಪಂಡಿತ್ ನೆಹರೂರವರು ಒಂದು ಮಾತನ್ನು ಹೇಳಿದ್ರು. ಅವರು ರಷ್ಯಾಕ್ಕೆ ಹೋಗಿ ವಾಪಸ್ ಬಂದಿದ್ರು. ಅವರಿಗೆ ಸಹಕಾರಿ ತತ್ವದಲ್ಲಿ ವಿಶೇಷವಾದಂತಹ ನಂಬಿಕೆ ಇತ್ತು. ಅವರು ಒಂದು ಮಾತು ಹೇಳಿದ್ರು, ನಮ್ಮ ರಾಷ್ಟ್ರದ ಯಾವುದೇ ವಿಭಾಗದಲ್ಲಿ ಯಾವುದೇ ಕೆಲಸವನ್ನಾದ್ರೂ ಯಾವುದೇ ಶಿಕ್ಷಣ ತರಬೇತಿ ಇಲ್ಲದೇ ಇದ್ರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ, ಆದರೆ ಸಹಕಾರಿ ಕ್ಷೇತ್ರದಲ್ಲಿ ತರಬೇತಿ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ನೆಹರೂರವರ ಮಾತನ್ನೇ ಮೂಲಭೂತವಾಗಿ ಇಟ್ಕೊಂಡು ನಮ್ಮ ರಾಷ್ಟ್ರದಲ್ಲಿ ಸಹಕಾರ ಕ್ಷೇತ್ರದ ಬೆಳವಣಿಗೆಗೆ ವಿಶೇಷವಾದ ವಿಸ್ತೃತವಾದ ವ್ಯಾಪಕವಾದಂತಹ ಸಹಕಾರ ಶಿಕ್ಷಣ ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದೆ. ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಸಹಕಾರಿ ಯೂನಿಯನ್ ಅಂತ ಇದ್ರೆ, ನಮ್ಮ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳ ಇದೆ. ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳ ವ್ಯಾಪಾರಿ ಸಂಸ್ಥೆ ಅಲ್ಲ, ಇದೊಂದು ಸೇವಾ ಸಂಸ್ಥೆ. ಇಲ್ಲಿ ಅದರ ಜವಾಬ್ದಾರಿ 3 ವಿಧಾನಗಳಲ್ಲಿದೆ. 1 ಸಹಕಾರಿ ಶಿಕ್ಷಣ, ಮತ್ತೊಂದು ಸಹಕಾರಿ ತರಬೇತಿ, ಮಗದೊಂದು ಸಹಕಾರಿ ಪ್ರಚಾರ. ಇವತ್ತು ಕರ್ನಾಟಕದಲ್ಲಿ ಸಹಕಾರಿ ಕ್ಷೇತ್ರ 50 ವರ್ಷಗಳ ಹಿಂದೆ ಕೇವಲ 8,000 ಸಹಕಾರಿ ಸಂಘ ಸಂಸ್ಥೆಗಳು ಇದ್ದುದು 50 ವರ್ಷಗಳಲ್ಲಿ 44,000 ಸಹಕಾರಿ ಸಂಘಗಳಾಗಿದೆ. 50 ವರ್ಷಗಳ ಹಿಂದೆ 82 ಲಕ್ಷ ಸದಸ್ಯರಿದ್ದುದು ಇವತ್ತು 2,42 ಲಕ್ಷ ಸದಸ್ಯರಿದ್ದಾರೆ. ಇಷ್ಟು ಬೃಹತ್ ಪ್ರಮಾಣದ ಬೆಳವಣಿಗೆಗೆ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡ ನೀಡಿದಂತಹ ಸಹಕಾರ ಶಿಕ್ಷಣ ತರಬೇತಿ ಕೂಡ ಮಹತ್ವದ ಪಾತ್ರವನ್ನು ವಹಿಸಿದೆ. ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳ ಸುಮಾರು 200 ಸಿಬ್ಬಂದಿಯ ಮೂಲಕ ಗ್ರಾಮ ಗ್ರಾಮಗಳಲ್ಲಿ, ತಾಲ್ಲೂಕು ತಾಲ್ಲೂಕುಗಳಲ್ಲಿ, ಜಿಲ್ಲೆ ಜಿಲ್ಲೆಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಅಧಿಕಾರಿ ವರ್ಗಕ್ಕೆ ಮತ್ತು ಕಾರ್ಯಕರ್ತರಿಗೆ, ಸಹಕಾರಿ ಮುಖಂಡರುಗಳಿಗೆ ಅಗತ್ಯವಾದಂತಹ ಶಿಕ್ಷಣ ತರಬೇತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ. ಒಂದು ವರ್ಷದಲ್ಲಿ ಸುಮಾರು 400 ಶಿಕ್ಷಣ ಕಾರ್ಯಕ್ರಮಗಳನ್ನ ಸಹಕಾರಿ ಮಹಾಮಂಡಳ ವ್ಯವಸ್ಥೆ ಮಾಡುತ್ತೆ. ಇದರಲ್ಲಿ 40,000 ಹೆಚ್ಚು ಕಾರ್ಯಕರ್ತರು ಭಾಗವಹಿಸ್ತಾರೆ, ಸಹಕಾರ ಶಿಕ್ಷಣದ ಪ್ರಯೋಜನವನ್ನು ಪಡ್ಕೋತಾರೆ. ಮತ್ತೆ ಸಹಕಾರ ಮಹಾಮಂಡಳ ರಾಜ್ಯದಲ್ಲಿ 8 ಸಹಕಾರಿ ತರಬೇತಿ ಕೇಂದ್ರಗಳನ್ನು ನಡೆಸ್ತಾ ಇದೆ. ಈ ತರಬೇತಿ ಕೇಂದ್ರಗಳಲ್ಲಿ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಮತ್ತು ಸಹಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಸಿಬ್ಬಂದಿ ವರ್ಗಕ್ಕೆ 6 ಕಾಲ ತರಬೇತಿಯನ್ನ ಕೊಡ್ತಾ ಬಂದಿದೆ. ಈ 6 ತರಬೇತಿಯಲ್ಲಿ ಒಂದು ಸಂಘವನ್ನ ಉತ್ಕೃಷ್ಟವಾಗಿ ಬೆಳೆಸಲಿಕ್ಕೆ, ಅಭಿವೃದ್ಧಿಪಡಿಸಲಿಕ್ಕೆ ಅಗತ್ಯವಾದ ಎಲ್ಲ ತರಬೇತಿಯನ್ನ ಈ 6 ಕೊಟ್ಟು ಅವರಿಗೆ ಡಿಪ್ಲೊಮೋ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅನ್ನುವಂತ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ಮಹಾಮಂಡಳ ಕೊಡ್ತಾ ಬಂದಿದೆ. ಈವರೆಗೆ ಮಹಾಮಂಡಳ ಕಳೆದ 70 50,000 ಸಿಬ್ಬಂದಿಗೆ ಇಂತಹ ತರಬೇತಿ ನೀಡಿ ಸರ್ಟಿಫಿಕೇಟ್ ಅನ್ನು ನೀಡಿದೆ. ಅಷ್ಟೇ ಅಲ್ಲ, ತರಬೇತಿ ಪಡೆಯುವವರ ಸಂಖ್ಯೆ ಬಹಳ ಜಾಸ್ತಿ ಇದ್ದಿದ್ರಿಂದ, ತರಬೇತಿ ಕೊಡುವಂತ ವ್ಯವಸ್ಥೆ ಸಾಲದೇ ಇದ್ದಿದ್ರಿಂದ, ಈಗೊಂದು 3 ಹಿಂದೆ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ದೂರ ಶಿಕ್ಷಣ ವ್ಯವಸ್ಥೆಯನ್ನ ಮಹಾಮಂಡಳ ಆರಂಭ ಮಾಡಿದೆ. ಈ ದೂರ ಶಿಕ್ಷಣದಲ್ಲಿ 5 ದಿನಗಳ ತರಬೇತಿಯನ್ನ ಪಡ್ಕೊಂಡು 6 ನಂತರ ಪರೀಕ್ಷೆ ಕುಳಿತು ಪಾಸ್ ಮಾಡಿಕೊಂಡ್ರೆ ಅದೇ ತರಬೇತಿಯನ್ನ 6 ತರಬೇತಿ ಅಂತ ಭಾವಿಸಿ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅನ್ನುವಂತ ಸರ್ಟಿಫಿಕೇಟ್ ಅನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದೆ. ಈ 3 5,000 ಜನರಿಗೆ ಅಂತ ತರಬೇತಿ ಕೊಡಲಾಗಿದೆ. ಅವರು ನಮ್ಮ ಸಹಕಾರಿ ಕಾನೂನಿನಲ್ಲಿ ಒಂದು ತಿದ್ದುಪಡಿ ಮಾಡಿದ್ದಾರೆ. ಸಿಬ್ಬಂದಿ ಅವರಿಗೆ ಬಡ್ತಿ ಸಿಗಬೇಕಾದ್ರೆ ಈ ಡಿಪ್ಲೊಮಾ ಪಾಸ್ ಮಾಡಿಕೊಂಡೇ ಇರಬೇಕು ಅಂತಕ್ಕಂತ ಒಂದು ಕಾನೂನು ಅನಿಸಿರೋದ್ರಿಂದ ಈ ತರಬೇತಿಗೆ ಹೆಚ್ಚಿನ ಮಹತ್ವ ಬಂದಿದೆ. ಕಳೆದ 3 5,000 ಜನರಿಗೆ ತರಬೇತಿ ಕೊಟ್ಟಿದೆ ಮಹಾಮಂಡಳ. ಮತ್ತೆ ಸಹಕಾರ ಅನ್ನುವಂತ ಒಂದು ವಾರ ಪತ್ರಿಕೆಯನ್ನ ಪ್ರಚಾರ ಮಾಧ್ಯಮವಾಗಿ ಸಹಕಾರಿ ಮಹಾಮಂಡಳ ಪ್ರಚಾರ ಮಾಡ್ಕೊಂಡ್ ಬರ್ತಾ ಇದೆ. ಈ ವಾರ ಪತ್ರಿಕೆ ಕಳೆದ 50 ನಿರಂತರವಾಗಿ ಪ್ರಕಟವಾಗ್ತಾ ಬಂದಿದೆ. 15,000 ಪ್ರತಿಗಳ ಪ್ರಸಾರ ಇದೆ. ನಮ್ಮ ರಾಜ್ಯದಲ್ಲಿ ಸುಮಾರು 2,00,000 ಜನರು ಈ ಪತ್ರಿಕೆಯನ್ನು ಓದ್ತಾರೆ ಅನ್ನುವಂತ ಒಂದು ವಿಶ್ವಾಸ ಇದೆ. ಅಷ್ಟೇ ಅಲ್ಲ, ವಾರ ಪತ್ರಿಕೆಯಾಗಿ ಪ್ರಕಟ ಆಗ್ತಾ ಇರತಕ್ಕಂಥದ್ದು ಇಡೀ ಭಾರತದಲ್ಲಿ ಸಹಕಾರ ಪತ್ರಿಕೆ ಒಂದೇ. ಅಷ್ಟೇ ಅಲ್ಲ, ಪುಸ್ತಕ, ಪುಸ್ತಿಕೆ ಮತ್ತೆ ಆಕಾಶವಾಣಿ, ದೂರದರ್ಶನ ಇಂತಹ ಮಾಧ್ಯಮಗಳನ್ನ ಉಪಯೋಗ ಮಾಡಿಕೊಂಡು ಸಹಕಾರ ಕ್ಷೇತ್ರಕ್ಕೆ ಅಗತ್ಯವಾದಂತಹ ಪ್ರಚಾರವನ್ನು ಕೊಟ್ಕೊಂಡು ಬರ್ತಾ ಇದೆ, ನಾಯಕತ್ವವನ್ನು ರೂಪಿಸಿಕೊಂಡು ಬರ್ತಾ ಇದೆ, ಅಗತ್ಯವಾದಂತಹ ಶಿಕ್ಷಣದ ಮೂಲಕ ಜಾಗೃತಿಯನ್ನು ಮೂಡಿಸ್ತಾ ಬಂದಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ಸರ್ಕಾರದ ನೆರವಿನೊಂದಿಗೆ, ಸರ್ಕಾರದ ಬೆಂಬಲದೊಂದಿಗೆ, ಸರ್ಕಾರದ ಪ್ರೋತ್ಸಾಹದೊಂದಿಗೆ ಮಹಾಮಂಡಳ ಇವತ್ತು ನಡೆಸಿಕೊಂಡು ಬರ್ತಾ ಇದೆ. ಇವತ್ತು ಮಹಾಮಂಡಳದ ಅಧ್ಯಕ್ಷರಾಗಿ ನಮ್ಮ ರಾಜ್ಯದ ಹಿರಿಯ ಸಹಕಾರಿ ಮುಖಂಡರು, ಮಾಜಿ ಸಚಿವರು, ಪ್ರಸ್ತುತ ಶಾಸಕರಾದಂತಹ ಮಾನ್ಯ ಜಿಟಿ ದೇವೇಗೌಡರು ಅಧ್ಯಕ್ಷರಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಮಹಾಮಂಡಳ ಇನ್ನೂ ಅನೇಕ ಉಪಯುಕ್ತ ಕಾರ್ಯಕ್ರಮಗಳನ್ನ ಹಾಕೊಂಡು ಮುಂದಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದ ಸರ್ವತೋಮುಖ ಬೆಳವಣಿಗೆಗೆ ವಿನೂತನವಾಗಿ ಸಹಕಾರ ಶಿಕ್ಷಣ ತರಬೇತಿ ಪ್ರಚಾರ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅನ್ನುವಂತಹ ಆಶಯವನ್ನು ಕೂಡ ಇರಿಸಿಕೊಂಡಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿದೆ ಸಹಕಾರಿ ಕ್ಷೇತ್ರದ ಸಾಧನೆಯ ಮೂಲಕ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಇಡೀ ರಾಷ್ಟ್ರದ ಸಹಕಾರಿ ಚಳುವಳಿಯ ಬೆಳವಣಿಗೆಗೆ ಕರ್ನಾಟಕದ ಕೊಡುಗೆ ಮಹತ್ವ ಇರ್ತದೆ ಅನ್ನುವಂಥ ವಿಶ್ವಾಸವನ್ನ ನಾವು ಇರಿಸ್ಕೋಬೇಕಾಗಿದೆ. ಈವರೆಗೂ ಕೂಡ ಕರ್ನಾಟಕದ ಸಹಕಾರಿ ಮುಖಂಡರುಗಳು ದೆಹಲಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಹಕಾರ ಕ್ಷೇತ್ರವನ್ನು ಬೆಳೆಸೋದರಲ್ಲಿ ಅತ್ಯಂತ ಪ್ರಭಾವಿ ಪಾತ್ರವನ್ನ ಹಿಂದೆ ವಹಿಸಿಕೊಂಡು ಬಂದಿದ್ದಾರೆ, ಅದೇ ಪಾತ್ರವನ್ನು ಈಗಲೂ ವಹಿಸ್ತಾ ಇದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಸಹಕಾರಿ ಚಳುವಳಿ ಮತ್ತಷ್ಟು ಪ್ರಬಲವಾಗಿ, ಸದೃಢವಾಗಿ ಬೆಳೆಯುವಂತಹ ಎಲ್ಲ ಆಶೆಗಳನ್ನು ಕೂಡ ನಾವು ಇರಿಸ್ಕೋಬಹುದಾಗಿದೆ. ರಾಷ್ಟ್ರದ ಸಹಕಾರಿ ಚಳುವಳಿ ಕೂಡ ಉತ್ತಮ ಬೆಳೀತಾ ಇದೆ. ಪ್ರಪಂಚದ ಗಮನವನ್ನೇ ಭಾರತದ ಸಹಕಾರಿ ಚಳುವಳಿ ಸೆಳೆದಿದೆ. ಇದೊಂದು ದೊಡ್ಡ ಪ್ರಮಾಣದ, ದೊಡ್ಡ ಗಾತ್ರದ ಮತ್ತು ಅತ್ಯಂತ ಹೆಚ್ಚಿನ ಸದಸ್ಯರನ್ನು ಉಳ್ಳ, ಹೆಚ್ಚಿನ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತ ದೊಡ್ಡ ಚಳುವಳಿ ಇದಾಗಿದೆ. ಚಳುವಳಿಯನ್ನು ಹೊರತುಪಡಿಸಿ ಜನಸಾಮಾನ್ಯರಿಗೆ, ಬಡವರಿಗೆ, ಪರಿಶಿಷ್ಟ ಜಾತಿ ಪಂಗಡದವರಿಗೆ, ಅಲ್ಪಸಂಖ್ಯಾತರಿಗೆ ಸಹಕಾರಿ ಚಳುವಳಿಯನ್ನ ಬಿಟ್ಟು ಅನ್ಯ ಮಾರ್ಗವೇ ಇಲ್ಲ ಅನ್ನುವಷ್ಟು ಪ್ರಬಲವಾಗಿ ಚಳುವಳಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಎಲ್ಲ ಜನರಿಗೂ ಕೂಡ ಈ ಒಂದು ಭರವಸೆ ಇವತ್ತಿನ ಸಹ ಬಂದಿದೆ. ಸರ್ಕಾರವನ್ನ ಹೊರತುಪಡಿಸಿದ್ರೆ ಜನಸಾಮಾನ್ಯರ, ಜನತೆಯ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುವಂತ ಅನುಕೂಲ ಮಾಡಿಕೊಡುವಂತ ಸದೃಢಗೊಳಿಸುವಂತ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಸಹಕಾರಿ ಚಳುವಳಿ ಅನ್ನೋದು ಎಲ್ಲರ ಗಮನಕ್ಕೂ ಕೂಡ ಬಂದಿದೆ. ಎಲ್ಲ ಶ್ರೋತೃಗಳಲ್ಲಿ ನಾನೊಂದು ಮನವಿಯನ್ನು ಮಾಡ್ಕೋತೇನೆ, ತಾವು ದಯಮಾಡಿ ಈಗಿರ್ತಕ್ಕಂತ 2,42,00,000 ಜನ ಏನು ನಮ್ಮ ಕರ್ನಾಟಕದಲ್ಲಿ ಸಹಕಾರಿ ಕ್ಷೇತ್ರದ ಸದಸ್ಯರಾಗಿದ್ದಾರೆ, ನಮ್ಮ ರಾಜ್ಯದ 6,25,00,000 ಜನರಲ್ಲಿ ಉಳಿದವರು ಕೂಡ ಸಹಕಾರಿ ಕ್ಷೇತ್ರದೊಳಗೆಡೆಗೆ ಬರುವಂತಾಗಬೇಕು, ಉಳಿದವರು ಕೂಡ ಈ ಸಹಕಾರಿ ಕ್ಷೇತ್ರದ ಸೌಲಭ್ಯಗಳನ್ನ ಉಪಯೋಗ ಮಾಡ್ಕೋಬೇಕು, ಪ್ರತಿಯೊಂದು ಕುಟುಂಬವೂ ಕೂಡ ಸಹನೀಯವಾದಂತಹ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಹಕಾರಿ ಕ್ಷೇತ್ರವನ್ನ ಉಪಯೋಗ ಮಾಡ್ಕೋಬೇಕು, ಅದರ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂತಕ್ಕಂತ ಒಂದು ಮನವಿಯನ್ನ ಎಲ್ಲ ಶ್ರೋತೃಗಳಲ್ಲಿ ನಾನು ಮಾಡ್ಕೋತೇನೆ. ಸರ್ಕಾರ ಸಹಕಾರಿ ಕ್ಷೇತ್ರ ಈ ಎರಡರ ಮೇಲೆ ಭರವಸೆಯನ್ನ ಇಟ್ಟುಕೊಂಡ್ರೆ ಸಹಕಾರಿ ಕ್ಷೇತ್ರದ ಬೆಂಬಲದಿಂದ ಸಹಕಾರಿ ಚಳುವಳಿ ಅತ್ಯುತ್ತಮವಾಗಿ ಬೆಳೆದು ಇಡೀ ರಾಜ್ಯದ ಜನತೆಯ ಹಿತವನ್ನ ಕಾಪಾಡುತ್ತೆ ಅನ್ನುವಂತಹ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ತಾವು ಅಂತ ವಿಶ್ವಾಸವನ್ನು ಇರಿಸ್ಕೋಬಹುದು ಅಂತ ಹೇಳಿ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಎಲ್ಲ ಅಧಿಕಾರಿ ವರ್ಗಕ್ಕೆ ನನ್ನ ಮಾತನ್ನು ಕೇಳಿದ್ರಿಂದ ತಮಗೆ ನಾನು ತುಂಬಾ ಕೃತಜ್ಞ ಆಗಿದ್ದೇನೆ. ನಮಸ್ಕಾರ. ರುದ್ರಪ್ಪನವರೇ, ಬಹಳಷ್ಟು ಚೆನ್ನಾಗಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ. ಪ್ರತಿಯೊಬ್ಬ ನಾಗರಿಕ ಸಹಕಾರಿ ಕ್ಷೇತ್ರದಲ್ಲಿ ಪಾಲ್ಗೊಳ್ಳಿಕ್ಕೆ ಹೇಗೆ ಕಾರ್ಯಪ್ರವೃತ್ತರಾಗಬೇಕನ್ನೋದ್ರ ಬಗ್ಗೆ ಹೇಳ್ಬೋದಾ? ಸಹಕಾರಿ ಕ್ಷೇತ್ರದಲ್ಲಿ ನಿಮಗೆ ಹತ್ತಿರದ ನಿಮ್ಮ ಅಗತ್ಯವನ್ನ ಪೂರೈಸಬಲ್ಲ ಸಹಕಾರಿ ಸಂಘದ ಸದಸ್ಯರಾಗುವ ಮೂಲಕ ನೀವು ಸಕ್ರಿಯವಾಗಿ ಪಾಲ್ಗೊಳ್ಳೋದಕ್ಕೆ ರೈತರು ಕೃಷಿ ಸಹಕಾರ ಸಂಘದ ಸದಸ್ಯರಾಗಬಹುದು, ಮಾರಾಟ ಮಾಡತಕ್ಕಂಥವರು ಮಾರಾಟ ಸಹಕಾರ ಸಂಘದ ಸದಸ್ಯರಾಗಬಹುದು, ಗ್ರಾಹಕ ಸಹಕಾರ ಸಂಘಗಳಿದ್ದಾವೆ ನಮ್ಮಲ್ಲಿ. ನಮ್ಮ ಬದುಕಿಗೆ ಅಗತ್ಯವಾದ ದಿನನಿತ್ಯ ಜೀವನಕ್ಕೆ ಅಗತ್ಯವಾದ ಪದಾರ್ಥಗಳನ್ನ ಕಡಿಮೆ ಬೆಲೆಯಲ್ಲಿ ತೂಕ ಅಳತೆಯಲ್ಲಿ ಮೋಸ ಇಲ್ಲದೆ ಕಲಬೆರಕೆ ಇಲ್ಲದೆ ಸರಬರಾಜು ಮಾಡುವಂತಹ ಗ್ರಾಹಕ ಸಹಕಾರಿ ಸಂಘಗಳಿದ್ದಾವೆ. ಆ ಸಹಕಾರಿ ಸಂಘಗಳಲ್ಲಿ ತಾವು ಸದಸ್ಯತ್ವವನ್ನು ಪಡೆಯಬಹುದು. ನಮಗೆ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಮನೆಯಂತೂ ಬೇಕಾಗ್ತದೆ. ಪ್ರತಿಯೊಬ್ಬರ ತಲೆಯ ಮೇಲೆ ಒಂದು ಸೂರನ್ನು ಕಟ್ಟಿಕೊಳ್ಳೋದಕ್ಕೆ ಗೃಹ ನಿರ್ಮಾಣ ಸಹಕಾರಿ ಸಂಘಗಳಿದ್ದಾವೆ, ಅದರಲ್ಲಿ ತಾವು ಸದಸ್ಯರಾಗಬಹುದು. ಹೀಗೆ ನಿಮ್ಮ ಅಗತ್ಯಕ್ಕೆ ಅನುಗುಣವಾದಂತ ಹಣ್ಣು ತರಕಾರಿಗಳನ್ನ ನಿರಂತರವಾಗಿ ಸರಬರಾಜು ಮಾಡುವಂತಹ ಹಣ್ಣು ತರಕಾರಿ ಬೆಳೆಗಾರರ ಸಹಕಾರಿ ಸಂಘವೇ ಇದೆ. ಯಾರಾದ್ರೂ ಹಣ್ಣು ಬೆಳೆಯತಕ್ಕಂಥವ್ರಿದ್ದವರು ಅಲ್ಲಿ ಸದಸ್ಯರಾಗಬಹುದು. ನಿಮ್ಮ ಹಣ್ಣು ತರಕಾರಿಯನ್ನ ಆ ಸಂಘ ನಿಮ್ಗೆ ಅನುಕೂಲವಾಗುವ ಬೆಲೆನಲ್ಲಿ ಕೊಂಡ್ಕೋತಾರೆ, ಅದನ್ನ ಗ್ರಾಹಕರಿಗೆ ಸುಲಭ ದರದಲ್ಲಿ ಸರಬರಾಜು ಮಾಡ್ತಾರೆ. ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಸಂಘದ ಸದಸ್ಯರಾಗಬೇಕು. ಅಷ್ಟೇ ಅಲ್ಲ, ಸದಸ್ಯರಾಗಿಬಿಟ್ಟು ಅದರ ಪ್ರಯೋಜನವನ್ನು ಸಣ್ಣ ಪ್ರಮಾಣದಲ್ಲಿ ಪಡ್ಕೊಳ್ಳೋದಷ್ಟೇ ಅಲ್ಲ, ಆ ಸಂಘವನ್ನು ಬೆಳೆಸೋದಕ್ಕೆ ನೀವು ಸಕ್ರಿಯವಾಗಿ ಕೆಲಸ ಮಾಡಬೇಕು. ಆ ಸಂಘದಲ್ಲಿ ನಿಮ್ಮ ಸಕ್ರಿಯ ಪಾತ್ರ ಬಹಳ ಮುಖ್ಯ. ನೀವು ಆ ಸಂಘದ ಪದಾಧಿಕಾರಿಗಳಾಗಬಹುದು, ಆ ಸಂಘದ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕರಾಗಬಹುದು, ಸಂಘದ ಅಧ್ಯಕ್ಷರಾಗಬಹುದು, ಸಂಘದ ಉಪಾಧ್ಯಕ್ಷರಾಗಬಹುದು. ಹೀಗಾಗಿ ಆ ಸಂಘದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಾಗ ಆ ಸಂಘವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ, 100,000 ಜನ ಕಬ್ಬು ಬೆಳೆಗಾರರು ಆ ಸಕ್ಕರೆ ಕಾರ್ಖಾನೆಗಳ ಸದಸ್ಯರಾಗಿರ್ತಾರೆ. ಆ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬನ್ನು ಸರಬರಾಜು ಮಾಡ್ತಾರೆ, ಅದರಿಂದ ಉತ್ತಮ ಬೆಲೆಯನ್ನ ಪಡ್ಕೊಳ್ಳಕ್ ಸಾಧ್ಯ ಇದೆ. ಅಲ್ಲಿ ಪ್ರತಿಯೊಬ್ಬ ಸದಸ್ಯನ ಪಾತ್ರವೂ ಕಬ್ಬಿನ ಆ ಸಕ್ಕರೆ ಕಾರ್ಖಾನೆಯಲ್ಲಿ ಇರ್ತೈತಿ. ಎಲ್ಲಿಯವರೆಗೆ ಸದಸ್ಯರು ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಅಲ್ಲಿ ಆಡಳಿತ ಮಂಡಳಿ ಸದಾ ಜಾಗೃತವಾಗಿರ್ತೈತೆ. ಆಡಳಿತ ಮಂಡಳಿ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆ ಸಕ್ರಿಯ ಸದಸ್ಯರೇ ಆ ಸಂಘದ ಬಂಡವಾಳ, ಆ ಸಕ್ರಿಯ ಸದಸ್ಯರೇ ಸಂಘದ ಆಸ್ತಿ. ಹಾಗಾಗಿ ಯಾರ್ಯಾರು ಸಹಕಾರಿ ಸಂಘದಲ್ಲಿ ಸದಸ್ಯರಾಗಿರ್ತಾರೆ ಅವರು ಸಕ್ರಿಯವಾಗಿ ಸದಾ ಜಾಗೃತರಾಗಿ ಆ ಸಂಘದ ಆಡಳಿತವನ್ನು ನೋಡಿಕೊಂಡ್ರೆ ಸಂಘವನ್ನು ಬೆಳೆಸಲಿಕ್ಕೂ ಸಾಧ್ಯ ಆಗ್ತದೆ, ತಾವು ಕೂಡ ಆರ್ಥಿಕವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ 300,000 ಮಹಿಳೆಯರು ಸ್ವಸಹಾಯ ಗುಂಪುಗಳನ್ನ ಕಟ್ಟಿಕೊಂಡು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಇವತ್ತು ಮಹಿಳೆಯರು ಸ್ವತಂತ್ರವಾಗಿ ಸ್ವಾಯತ್ತತೆಯಿಂದ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ರೆ, 300,000 ಸ್ವಸಹಾಯ ಸಂಘಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದಕ್ಕೆ ಸಹಕಾರಿ ಕ್ಷೇತ್ರ ಸಹಕಾರಿ ಸಂಘ ಸಂಸ್ಥೆಗಳೇ ಕಾರಣ. ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಈ ಸ್ವಸಹಾಯ ಸಂಘಗಳ ಮೂಲಕ 300,000 ಮಹಿಳೆಯರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿದ್ದಾರೆ. ಈ ಕೀರ್ತಿ ಸಹಕಾರಿ ಸಂಘ ಸಂಸ್ಥೆಗಳಿಗೆ ಹೋಗ್ಬೇಕು, ಮಹಿಳೆಯರಿಗೆ ಹೋಗ್ಬೇಕು. ಯಾರ್ಯಾರು ಈ ಸಹಕಾರಿ ತತ್ವದಲ್ಲಿ ನಂಬಿಕೆ ವಿಶ್ವಾಸ ಇರಿಸ್ಕೊಂಡಿರ್ತಾರೆ, ಯಾರಿಗೆ ಸಹಕಾರ ಸಂಘದ ಅಗತ್ಯ ಕಂಡು ಬರ್ತದೆ ಅವರೆಲ್ಲರೂ ಕೂಡ ಸಹಕಾರಿ ಸಂಘ ಸಂಸ್ಥೆಗಳ ಸದಸ್ಯರಾಗಿ ಅದಕ್ಕೆ ಅಗತ್ಯವಾದಂತ ಸಹಕಾರ ಶಿಕ್ಷಣ ತರಬೇತಿಯನ್ನ ಪಡ್ಕೊಂಡು ಆ ಸಂಘವನ್ನ ಸಕ್ರಿಯವಾಗಿ ಬೆಳೆಸೋದಿಕ್ಕೆ ಸಹಕಾರ 7 ತತ್ವಗಳನ್ನ ಒಳಗೊಂಡಿದೆ ಸಹಕಾರಿ ಚಳುವಳಿ. ಈ 7 ತತ್ವಗಳನ್ನ ಅಂತಾರಾಷ್ಟ್ರೀಯ ಸಹಕಾರಿ ಸಂಸ್ಥೆ ಇದನ್ನ ರೂಪಿಸಿದೆ. ಮೊದಲನೇ ತತ್ವ, ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವ ಅಂದ್ರೆ ಸಹಕಾರಿ ಸಂಘದಲ್ಲಿ ಯಾರು ಬೇಕಾದ್ರೂ ಸದಸ್ಯರಾಗಬಹುದು. ಅದು ಮುಕ್ತ ಸದಸ್ಯತ್ವ, ಸ್ವಯಂ ಪ್ರೇರಿತ, ಯಾರ ಒತ್ತಾಯ ಇಲ್ಲ, ಯಾರ ಬಲವಂತ ಇಲ್ಲ, ನಿಮಗೆ ಇಷ್ಟ ಬಂದ್ರೆ ಮುಕ್ತವಾಗಿ ಬಂದು ಸದಸ್ಯರಾಗಬಹುದು. ಎರಡನೇದು ಪ್ರಜಾಸತ್ತಾತ್ಮಕ ಸದಸ್ಯ ಹತೋಟಿ, ಅಂದ್ರೆ ಇದು ಪ್ರಜಾಸತ್ತೆಯ ಆಧಾರದ ಮೇಲೆ, ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ಆಧಾರದ ಮೇಲೆ ಹತೋಟಿಯನ್ನು ಇಟ್ಟುಕೊಂಡಿರ್ತಕ್ಕಂತ ಒಂದು ಸಂಸ್ಥೆ. ಆರ್ಥಿಕ ಚಟುವಟಿಕೆಯಲ್ಲಿ ಸದಸ್ಯರ ಪಾಲು, ಆ ಸಂಘ ಏನು ಆರ್ಥಿಕ ಚಟುವಟಿಕೆ ನಡೆಸುತ್ತೆ ಅದೆಲ್ಲವೂ ಕೂಡ ಸದಸ್ಯರ ಪಾಲಿನಲ್ಲೇ ನಡೆಯುತ್ತೆ ಅದು. ಮತ್ತೆ ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ, ಸಹಕಾರಿ ಸಂಘದಲ್ಲಿ ಸಂಪೂರ್ಣವಾಗಿ ಸ್ವಾಯತ್ತತೆ ಇರ್ತೈತೆ, ಸ್ವಾತಂತ್ರ್ಯ ಇರ್ತೈತೆ, ಯಾರ ಮಧ್ಯಪ್ರವೇಶ ಇರೋದಿಲ್ಲ. ಬಹುಮುಖ್ಯವಾಗಿ ಸ್ವಾತಂತ್ರ್ಯ ಸ್ವಾಯತ್ತತೆಯಿಂದ ಸಂಘದ ಸದಸ್ಯರನ್ನ ಯಾರು ಕೂಡ ದುರುಪಯೋಗ ಪಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಶೋಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಂತರ ಶಿಕ್ಷಣ, ತರಬೇತಿ ಮತ್ತು ಪ್ರಚಾರ. ಆರನೇ ತತ್ವ, ಸಹಕಾರ ಸಂಸ್ಥೆಗಳ ನಡುವೆ ಪರಸ್ಪರ ಸಹಕಾರ, ಎರಡು ಸಹಕಾರ ಸಂಸ್ಥೆಗಳ ನಡುವೆ ಪರಸ್ಪರ ಸಹಕಾರ ಇರಬೇಕು. ಬಹಳ ಮುಖ್ಯವಾದಂತಹ ತತ್ವ ಸಾಮಾಜಿಕ ಕಳಕಳಿ. ಕಳೆದ ಒಂದು 10-15 ವರ್ಷಗಳ ಹಿಂದೆ ಇದೊಂದು ತತ್ವವನ್ನು ಸೇರಿಸಿದ್ರು, ಸಾಮಾಜಿಕ ಕಳಕಳಿ. ಸಹಕಾರ ಸಂಸ್ಥೆ ಆರ್ಥಿಕ ಚಟುವಟಿಕೆಯಲ್ಲಿ ಸೇರುವಷ್ಟೇ ಅಲ್ಲ, ಇಡೀ ಸಮಾಜದ ಬೆಳವಣಿಗೆಯಲ್ಲಿ ಸಹಕಾರ ಸಂಘ ಸಂಸ್ಥೆಗಳು ನೆರವಾಗಬೇಕು ಅನ್ನುವಂತಹ ತತ್ವವನ್ನು ಸೇರಿಸಿದೆ. ಇದು ನಿಮ್ಮ ಸಂಸ್ಥೆ ರಕ್ಷಿಸಿದ್ರೆ ಆ ಸಂಸ್ಥೆ ನಿಮ್ಮನ್ನ ಖಂಡಿತ ರಕ್ಷಿಸುತ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು, ನಮಸ್ಕಾರ. ಕೇಳಿದರೆ ಇದುವರೆಗೆ ಸಹಕಾರಿ ತತ್ವದ ಪ್ರಾಮುಖ್ಯತೆ, ಸಹಕಾರಿ ತತ್ವದಿಂದ ಆಗಿರುವ ಬೆಳವಣಿಗೆ, ಸಾರ್ವಜನಿಕರು ಸಹಕಾರಿ ತತ್ವದ ಪರಿಪಾಲನೆಯನ್ನ ಯಾಕಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಷಯಗಳನ್ನ ಪ್ರಸ್ತಾಪ ಮಾಡಿದವರು ಬೆಂಗಳೂರಿನ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಸಲಹೆಗಾರರಾಗಿರುವ ಪಿ ರುದ್ರಪ್ಪ ಅವರು. ಅವರ ಸಂಖ್ಯೆ ಹೀಗಿದೆ, 9902860923. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೆಳಗುರಿ, ಇದುವರೆಗೆ ರೈತಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ನಾಳಿನ ರೈತಧ್ವನಿ ಕಿಸಾನ್ವಾಣಿಯಲ್ಲಿ ಯುವ ಕೃಷಿಕ ತಲಕಾವೇರಿಯ ಹೊಸೂರು ರಕ್ಷಿತ್ ಅವರೊಡನೆ ಸಂದರ್ಶನ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ. ನಾಳೆ ಮಡಿಕೇರಿ ದಸರಾ. ಈ ಸಲ ದಸರಾನ ಸರಳ ರೀತಿಯಲ್ಲಿ ಆಚರಣೆ ಮಾಡಿವೆ. ನಾಳೆ ಸಾಯಂಕಾಲ 6 ಗಂಟೆಯಿಂದ ದಶಮಂಟಪಗಳ ಶೋಭಾಯಾತ್ರೆಗೆ ಸುರಾದೆತ್ತ ದಸರಾ ಸಮಿತಿನ ಕಾರ್ಯಾಧ್ಯಕ್ಷ ಕೆಎಸ್ ರಮೇಶ್ ಅವರು ತಿಳಿಸಿದರು. ದಸರಾ ಸಮಿತಿ ಕಚೇರಿ ನಡೆದ ಸಮಿತಿ ಪದಾಧಿಕಾರಿಗಳ ಸಭೆಯಲ್ಲಿ ಮಾತಾಡಿ, ಸರ್ಕಾರ ಮಡಿಕೇರಿ ದಸರಾಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿತ್ತು. ಇದರಲ್ಲಿ 25 ಲಕ್ಷ ದಸರಾಕ್ಕೆ ಬಳಸಿಕೊಂಡವೆ. ಬಾಕಿ ಇರುವ 75 ಲಕ್ಷ ರೂಪಾಯಿ ದುಡ್ಡನ್ನ ಪ್ಯಾಟಿನ ಅಭಿವೃದ್ಧಿಗೆ ಬಳಸಿಕೊಂಡವೆ. ಆಯುಧ ಪೂಜಾ ಹಂಗೆ ದಸರಾ ಹಬ್ಬಲಿ ಈ ಸಲ ಯಾವುದೇ ತರಹದ ಸಭಾ ಕಾರ್ಯಕ್ರಮಗಳಿರದುಲೆ. ನಾಳೆ ರಾತ್ರಿ ದಂಡಿನ ಮಾರಿಯಮ್ಮ ದೇವಸ್ಥಾನಕ್ಕೆ ಶಕ್ತಿ ದೇವತೆಗಳ ಕರಗಗ ಹೋಗಿ ಸಂಪ್ರದಾಯದಂಗೆ ಪೂಜೆ ಮಾಡಿ ಅಲ್ಲಿಂದ ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಕಡಿದು ದೇವಸ್ಥಾನಗಳಿಗೆ ಹೋದವೆ. ಮೆರವಣಿಗೆ ನಡೆಸುವ ದಶಮಂಟಪಗ ನಾಡಿದ ತಾರೀಕು 16ರ ಬೆಳಿಗ್ಗೆ ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಕಡಿಯುವ ಕಾರ್ಯ ನಡೆದದೆ. ಹಂಗೆ ಮಹಾದೇವಪೇಟೆಗಾಗಿ ಹೋಗಿ ಗಣಪತಿ ಬೀದಿಗಾಗಿ ಮಂಟಪಗ ತಮ್ಮ ತಮ್ಮ ಜಾಗಕ್ಕೆ ಹೋದವೆ. ಹಂಗೆ ದಶಮಂಟಪಕ್ಕೆ ಒಂದು ಟ್ರ್ಯಾಕ್ಟರ್ ಮತ್ತೆ ಒಂದು ಸೌಂಡ್ ಸಿಸ್ಟಮ್ ಗಾಡಿನ ಬಳಸಿಕೆ ಅವಕಾಶ ಉಂಟು. ದಸರಾ ನೋಡಿಕೆ ಬರುವ ಜನ ಕೊರೋನಾ ನಿಯಮನ ಪಾಲನೆ ಮಾಡೋಕ್ಕೂ ಗುಂಪು ಸೇರಿಕಾದು ಸಾಮಾಜಿಕ ಅಂತರನ ಕಾಪಾಡಿಕೊಂಡು ಸಹಕರಿಸಕೂತ ಅವು ಮಾಹಿತಿ ಕೊಟ್ಟಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಕೂಡು ಕೂಟಲಿ ಇದೇ ತಿಂಗಳ ತಾರೀಕು 20ಕ್ಕೆ ಬೆಳಿಗ್ಗೆ 1:30 ಗಂಟೆಗೆ ಮಡಿಕೇರಿಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲಿನ ಉಸ್ತುವಾರಿ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು, ಸಂಸದ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಮಡಿಕೇರಿಯಲ್ಲಿರುವ ECHS ಪಾಲಿಕ್ಲಿನಿಕ್ಗೆ ನಾಳೆ ದಸರಾ ಹಂಗೆ ತಾರೀಕು 19ಕ್ಕೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ರಜಾ ಇದ್ದದೆ. ಹಂಗೆ ತಾರೀಕು 16ಕ್ಕೆ ಡಾಕ್ಟರ್ಗ ಇರ್ದುಲೆ, ತಾರೀಕು 18ಕ್ಕೆ ಹಲ್ಲಿನ ಡಾಕ್ಟರ್ಗ ಇರ್ದುಲೆ, ತಾರೀಕು 21ಕ್ಕೆ ಮುದ್ದುನ ಕೊಡ್ಲೆತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ರಾಜ್ಯ ಸರ್ಕಾರ ತಲಕಾವೇರಿ ಜಾತ್ರೆಗೆ 88 ಲಕ್ಷ ರೂಪಾಯಿ ದುಡ್ಡನ್ನ ಬಿಡುಗಡೆ ಮಾಡಿಟ್ಟುತ್ತ ಶಾಸಕ ಕೊಂಬಾರ್ನಜಿ ಬೋಪಯ್ಯವು ಮಾಹಿತಿ ಕೊಟ್ಟಳು. ಈ ದುಡ್ಡುಲಿ 38 ಲಕ್ಷ ದೇವಸ್ಥಾನದ ಆಡಳಿತಕ್ಕೆ ಕೊಟ್ಟವೆ. ಹಂಗೆ ಅಲ್ಲಿನ ಸುಮಾರು ವ್ಯವಸ್ಥೆಗಳಿಗಾಗಿ ಭಾಗಮಂಡಲ ಪಂಚಾಯಿತಿಗೆ 50 ಲಕ್ಷ ರೂಪಾಯಿನ ಕೊಟ್ಟವೆತ್ತ ಅವು ತಿಳಿಸಿಳು. ಜಿಲ್ಲೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಆಕೇರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 16 ಜನರಿಗೆ ಪತ್ತೆಯಾಗಿಟ್ಟು. ಮಡಿಕೇರಿ ತಾಲೂಕಲ್ಲಿ 5, ಸೋಮವಾರಪೇಟೆ ತಾಲೂಕಲ್ಲಿ 4, ಹಂಗೆ ವಿರಾಜಪೇಟೆ ತಾಲೂಕಲ್ಲಿ 7 ಸೇರಿದಂಗೆ ಒಟ್ಟು 16 ಜನರಿಗೆ ಕಾಯಿಲೆ ಪತ್ತೆಯಾಗಿರುವುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 35,138 ಜನರಿಗೆ ಕಾಯಿಲೆ ಬಂದುಟ್ಟು 24 ಗಂಟೆಯಲ್ಲಿ 20 ಜನ ಗುಣಗಳು. ಇಂದಿನವರೆಗೆ 34,503 ಜನ ಕಾಯಿಲತ್ತಾಗಿ ಬಚ್ಚಾವಾಗಳು. 208 ಸಕ್ರಿಯ ಪ್ರಕರಣಗಾವುಟ್ಟು 24 ಗಂಟೆಯಲ್ಲಿ 1 ಸಾವಿನ ಪ್ರಕರಣ ವರದಿಯಾವುಟ್ಟು. ಇಂದಿನವರೆಗೆ 427 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 23 ಕಂಟೈನ್ಮೆಂಟ್ ವಲಯಗಾವುಟ್ಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 0.54 ಆವುಟುತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗೆ ಮಾಹಿತಿ ಕೊಟ್ಟಳು. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆ ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನ ಭಾಗಮಂಡಲ ಇವರ ಕೂಡು ಕೂಟಲಿ ಇದೇ ತಿಂಗಳ ತಾರೀಕು 17ಕ್ಕೆ ಮಧ್ಯಾಹ್ನ 1:11 ಮಕರ ಲಗ್ನಲಿ ಶ್ರೀ ಮೂಲಕಾವೇರಿ ತೀರ್ಥೋದ್ಭವದ ಪುಣ್ಯಕಾಲ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಪೈಲಾರು ಶೌರ್ಯ ಯುವತಿ ಮಂಡಳಿ ಚೊಕ್ಕಾಡಿ 300 ಒಕ್ಕಲು ಗೌಡ ಬಾಂಧವರ ಸಮಿತಿ ಇವರ ಕೂಡು ಕೂಟಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಸುಳ್ಯ ಪೈಲಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ ನಂಗಳಲ್ಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ಏರ್ಪಾಡಾಟು. ತಾರೀಕು 17ಕ್ಕೆ ಮಧ್ಯಾಹ್ನ 2:30 ಶಿಬಿರದ ಆಕೀರಿ ಜಂಬಾರ ನಡೆದಿದೆ. ಇಂದು ಆಯುಧ ಪೂಜೆ. ವಿಜಯದಶಮಿ ಹಬ್ಬಕ್ಕೆ 1 ದಿನಕ್ಕೆ ಮುಂದೆ ಈ ಪೂಜೆ ಮಾಡೋ ಕ್ರಮ ಪಂಡುಕಾಲಂದನ್ನು ನಡ್ಕೊಂಡು ಬಂದುಟ್ಟು. ವರ್ಷ ಇಡೀ ಬಳಸುವ ಅನ್ನ ಕೊಡುವ ಆಯುಧಗಳನ್ನ ಇಂದಿನ ದಿನ ಮನಾರ ತೊಳೆದು ಉಜ್ಜಿ ಪೂಜೆ ಮಾಡಿವೆ. ನಾಡಿನ ಜನ ಇಂದು ಆಯುಧ ಪೂಜೆನ ತುಂಬಾ ಭಕ್ತಿಯಿಂದ ಸಂಪ್ರದಾಯದಂಗೆ ಆಚರಣೆ ಮಾಡಿದ ವರದಿಯಾವುಟು. ವನ್ಯಜೀವಿ ಸಪ್ತಾಹದ ಪ್ರಯುಕ್ತ ಮೂರ್ನಾಡ್ನ ಮುತ್ತಾರ್ಮುಡಿ ಗ್ರಾಮದ ಬಯಲೆ ನರೇಶ್ ಸೋಮಣ್ಣವು ವನ್ಯಜೀವಿಗಳನ್ನು ಉಳಿಸೋಣ, ವನ್ಯಜೀವಿಗಳನ್ನು ರಕ್ಷಿಸೋಣ ಅಂತ ವನ್ಯಜೀವಿಗಳ ಕುರಿತು ಜಾಗೃತಿ ಬರೆಸುವ ಉದ್ದೇಶದಿಂದ ನಿನ್ನೆ ಮೂರ್ನಾಡಿನ ದಕ್ಷಿಣ ಕನ್ನಡದ ಧರ್ಮಸ್ಥಳದವರೆಗೆ ನಡ್ಕೊಂಡೇ ಹೋಗಿ ಜನರಿಗೆ ಜಾಗೃತಿ ಬರೆಸುವ ಪ್ರಯತ್ನ ಮಾಡ್ತಾವಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಮೈಸೂರು ಕೊಡವ ಸಮಾಜ ಇವರ ಕೂಡು ಕೂಟಲಿ ಇದೇ ತಿಂಗಳ ತಾರೀಕು 20ಕ್ಕೆ ಬೆಳಿಗ್ಗೆ 10:30 ಮೈಸೂರು ಕೊಡವ ಸಮಾಜಲ್ಲಿ ಕೊಡವ ಭಾಷೆ ಮತ್ತು 8ನೇ ಪರಿಚಯದ ಹಂಗೆ ಪುಸ್ತಕ ಬಿಡುಗಡೆ ಜಂಬರ ಏರ್ಪಾಡಾಟು. ಜಂಬರಲ್ಲಿ ಪೂಮಾಲೆ ವಾರಪತ್ರಿಕೆಯ ಸಂಪಾದಕ ಅಜ್ಜಿನಿ ಕಂಡ ಮಹೇಶ್ ನಾಚಯವು 8ನೇ ಪರಿಚಯದ ಪಿಂಜ ಕೊಡವ ತಕ್ಕೂತ ಹೇಳುವ ವಿಷಯದ ಕುರಿತು ವಿಚಾರ ಮಂಡನೆ ಮಾಡಿವೆ. ಇದೇ ಹೊತ್ತುಲಿ ಐತಿಚಂಡ ರಮೇಶ್ ಉತ್ತಪ್ಪವು ಬರ್ದ ಮೀದಿ ಬೆಪ್ಪೋ, ಮೊಣಂಡ ಶೋಭಾ ಸುಬ್ಬಯ್ಯವು ಬರ್ದ ನಲ್ಲಾಮೆ, ಚೊಟ್ಟಯಂಡ ಮಾಡ ಲಲಿತಾ ಕಾರ್ಯಪ್ಪವು ಬರ್ದ ಪೊನ್ನೂರಂತ ತಕ್ಕು, ಬಾಚಮಂಡ ಗೌರಮ್ಮ ಮಾದಮಯ್ಯವು ಬರ್ದ ಸಂಪೂರ್ಣ ಮಹಾಭಾರತ ಚೋದು ಚೋದಿ ಅಂತ ಹೇಳೋ ಪುಸ್ತಕ ಬಿಡುಗಡೆ ಆದಿತ್ತ. ಅಕಾಡೆಮಿನ ಅಧ್ಯಕ್ಷೆ ಡಾಕ್ಟರ್ ಅಮ್ಮಟಂಡ ಪಾರ್ವತಿಯಪ್ಪಯ್ಯವು ಮಾಹಿತಿ ಕೊಟ್ಟಳು. ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ತೋಟಗಾರಿಕಾ ಇಲಾಖೆ ಹಂಗೆ ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಳ ಇವರ ಕೂಡು ಕೂಟಲಿ ಹಾಪ್ಕಾಮ್ಸ್ ಹೊಸ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 16ಕ್ಕೆ ಬೆಳಿಗ್ಗೆ 11 ಗಂಟೆಗೆ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ

ಬೋಸ್, ಬೆಟ್ಟಗೇರಿ ಮಂದಪಂಡ ಅಪ್ಪಚ್ಚು ಸತೀಶ್, ಬಿರುನಾನಿ ಕರ್ತಮಾಡ ದನುಪೆಮ್ಮಯ್ಯ, ಗೋಣಿಕೊಪ್ಪಲ್ ಕೊಲ್ಲಿರು ಉಮೇಶ್, ಅಮ್ಮನಗುಡ್ಡ ನಜಮ್ಮಣ, ಬಿಪಿ ಅಪ್ಪಯ್ಯ, ಹುದಿಕೇರಿ ಎಎನ್ ಮಾದಯ್ಯ ಸುಬ್ರಹ್ಮಣಿ, ಹೈಸೂರ್ಲೂರು ಬೈಯವಂಡ ಮಹಾಬಲ, ಕಕ್ಕಬ್ಬೆ ಬಾಚಮಂಡ ಲವಚಿನ್ನಪ್ಪ, ಮೂರ್ನಾಡು ನಂದೇಟಿರ ರಾಜ ಮಾದಪ್ಪ, ಪುದಿಯೋಗಡ ರಾಜ ಮೇದಪ್ಪ, ನಾಪೊಕ್ಲು ಕಲಿಯಂಡ ಜಯಕುಮಾರ್, ಕೋಟೋಳಿರ